ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಏನು ನಿಮ್ಮ ಸಮಸ್ಯೆ? ಯಾಕೆ ಇಷ್ಟು ಚಿಂತಾಕ್ರಾಂತರಾಗಿದ್ದೀರಿ? ನೋಡಿ ಮಹಾರಾಜರೇ, ನಾವೆಲ್ಲ ಒಂದೇ ಮನೆಯವರು. ನಾವು ಒಟ್ಟು 6 ಇದ್ದೆವು, ಈಗ ಇಷ್ಟೇ ಉಳಿದಿದ್ದೇವೆ. ಕಾರಣ, ನಮ್ಮ ಮಾಲೀಕನು ನಮ್ಮ ಜೊತೆಗಾರರನ್ನ ಮಾರಿ ಒಂದು ಜರ್ಸಿ ದನವನ್ನ ತಂದಿದ್ದಾನೆ. ಇದು ನಮ್ಮ ಕಥೆಯಲ್ಲ. ಈ ತರಹದ ಭಯ, ಆತಂಕ, ನಿರ್ಲಕ್ಷ್ಯ ಎಲ್ಲರ ಮನೆಯಲ್ಲಿ ನಡೆಯುತ್ತಿದೆ ಮಹಾರಾಜ. ನಿಮಗೆ ತಿಳಿದ ಹಾಗೆ ಏನು ಕಾರಣವಿರಬಹುದು? ಒಂದಕ್ಕೆ ಹಾಲು ಬತ್ತಿ ಹೋಯಿತು ಎಂದು, ಇನ್ನೆರಡಕ್ಕೆ ಗಬ್ಬ ಆಗಲಿಲ್ಲವೆಂದು ಮಾರಿದ. ಮತ್ತೆ ಕರು ಕರುವಾಗಿಯೇ ಸತ್ತು ಬಿಟ್ಟಿತು ಮಹಾರಾಜ. ಏನು, ನಮ್ಮ ಪ್ರಜೆಗಳ ಮೇಲೆ ಇಷ್ಟೊಂದು ಕ್ರೂರವಾಗಿ ವರ್ತಿಸುತ್ತಿದ್ದಾರೆಯೇ? ಯಾರು ಆ ಮಾಲೀಕ? ಕರೆಯಿರಿ, ಬರಲು ಹೇಳಿ, ಅವನನ್ನು ವಿಚಾರಿಸುತ್ತೇನೆ. ಮಹಾರಾಜರಿಗೆ ಜಯವಾಗಲಿ. ಯಾಕೆ ನೀವು ಎಮ್ಮೆಗಳ ಬಗ್ಗೆ ಅಲಕ್ಷ್ಯ ತೋರುತ್ತಿದ್ದೀರಿ? ಈ ಎಮ್ಮೆಗಳು ನಿಮ್ಮ ಆಸ್ತಿ ಎಂದು ತಿಳಿದಿಲ್ಲವೆ, ಮತ್ತ್ಯಾಕೆ ಮಾರುತ್ತಿದ್ದೀರಿ? ಏನು ಸಮಸ್ಯೆ? ಏನು ಮಾಡಲಿ ಮಹಾರಾಜ, ನನ್ನಲ್ಲಿರುವ ಎಲ್ಲಾ ಎಮ್ಮೆಗಳು ಸೇರಿ ಕೊಡುವ ಹಾಲಿಗಿಂತ ಜಾಸ್ತಿ ಜರ್ಸಿ ದನ ಒಂದೇ ಹಿಂಡುತ್ತೆ. ಲಾಭನೂ ಜಾಸ್ತಿ, ಆದ್ದರಿಂದ HF ಜರ್ಸಿ ದನ ಖರೀದಿಸಿದೆ. ಜಾಸ್ತಿ ಹಾಲು ಕೊಡುತ್ತವಂತೆ, ಅದರಲ್ಲಿ ಫ್ಯಾಟ್ ಎಷ್ಟಿರುತ್ತೆ? ನಮ್ಮಷ್ಟು ಡಿಗ್ರಿ ಬರುತ್ತಾ? ಡಿಗ್ರಿ ಇಲ್ಲ ಅಂತ ಎಷ್ಟು ಸಾರಿ ವಾಪಸ್ ಕಳಿಸಲಿಲ್ಲ? ಕೆಲವೊಮ್ಮೆ ನಮ್ಮ ಹಾಲು ಅದರ ಜೊತೆ ಮಿಶ್ರಣ ಮಾಡಿ ಡಿಗ್ರಿ ಹೆಚ್ಚಿಸಲಿಲ್ಲವೇ? ಎಷ್ಟೆಲ್ಲಾ ತಿನ್ನಲಿಕ್ಕೆ ಹಾಕಬೇಕು? ಹಸಿರು ಹುಲ್ಲು ಹಿಂಡಿ ಹಾಕಲೇಬೇಕು. ನಮಗೆ ಅವೆಲ್ಲ ಏನೂ ಇಲ್ಲ. ನಿನ್ನ ಹೆಂಡತಿ ಕೊಡೋ ಮುಸುರಿ ನೀರೇ ಗತಿ. ಆದರೂ ಎಷ್ಟು ಒಳ್ಳೆ ಹಾಲು ಕೊಡುತ್ತಿಲ್ಲವೇ? ಕಾಯಿಲೆ ಬಗ್ಗೆ ಏನಂತೀರಿ? ವೈದ್ಯರಿಗೆ ಔಷಧಿಗೆ ಎಷ್ಟು ಖರ್ಚಾಗಿದೆ ಹೇಳಿ? ಇದನ್ನೆಲ್ಲ ಹಿಡಿದು ಲಾಭ ಹೇಳಿ. ನಮಗೆ ನೋಡಿ, ಕಾಯಿಲೆನೂ ಕಮ್ಮಿ, ಖರ್ಚು ಕಮ್ಮಿ. ಮಹಾರಾಜನೇ, ಹೈನಿಗಾಗಿ ಎಮ್ಮೆಗಳನ್ನು, ಹೊಲಗೆಲಸಕ್ಕೆ ಎತ್ತುಗಳನ್ನು ಸಾಕುವುದು ರೂಢಿ. ಅಲ್ಲದೆ ಮಲೆನಾಡು ಕರಾವಳಿಯಲ್ಲಿ ಹೊಲ ಉಳಲು ನಮ್ಮ ಕೋಣಗಳನ್ನೇ ಉಪಯೋಗಿಸುವುದು. ಕಂಬಳ ಕ್ರೀಡೆಗೂ ನಮ್ಮ ಕೋಣಗಳೇ ಬೇಕು. ಇದಕ್ಕೆಲ್ಲ ಏನು ಹೇಳುತ್ತೀರಿ ಮಾಲೀಕರೇ? ಆದರೆ ಮಹಾರಾಜರೇ, ನಗರೀಕರಣ ಹೆಚ್ಚಾಗಿರುವುದರಿಂದ ಹಾಲಿನ ಬೇಡಿಕೆ ಹೆಚ್ಚಾಗಿದೆ. ಹೀಗಾಗಿ ಜರ್ಸಿ HF ದನಗಳ ಸಾಕಣೆಗೆ ಮುಂದಾಗಲು ಭಾರತ ಖಂಡದ ತುಂಬಾ ಪ್ರೋತ್ಸಾಹ ನೀಡಲಾಗಿದೆ. ಆದರೆ ನಮ್ಮನ್ನು ಸಂಪೂರ್ಣವಾಗಿ ಅಲಕ್ಷಿಸುವುದು ಎಷ್ಟು ಸರಿ? ನಾವು ಪೂರ್ವದಿಂದಲೂ ಇದೇ ಊರಿನವರು ಅಲ್ಲವೇ ಮಹಾರಾಜರೇ? ಇವೆಲ್ಲ ಸರಿ ಮಹಾರಾಜ, ಆದರೆ ಇವುಗಳು ಸರಿಯಾಗಿ ಬೆದೆಗೆ ಬರುವುದಿಲ್ಲ, ಸರಿಯಾಗಿ ಗಬ್ಬ ನಿಲ್ಲುವುದಿಲ್ಲ, ಹಾಲು ಸರಿ ಇಳಿಸಲ್ಲ. ಹೀಗೆ 10 ಹಲವು ಸಮಸ್ಯೆಗಳು ಇವೆ. ಇದರ ನಷ್ಟ ನಾನು ಹೇಗೆ ತುಂಬಿಸಲಿ? ಎಲ್ಲರೂ ಕೇಳಿ, ನಮಗೆ ಈ ಜರ್ಸಿ HF ದನಗಳ ಮೇಲೆ ಯಾವುದೇ ದ್ವೇಷ ಇಲ್ಲ. ಇವುಗಳನ್ನು ಸಾಕಬೇಡಿ ಎಂದು ಒತ್ತಡವನ್ನೂ ಹೇರುವುದಿಲ್ಲ. ಆದರೆ ನಮ್ಮ ಪ್ರಜೆಗಳಾದ ಎಮ್ಮೆಗಳು ಈ ದೇಶದ ಆಸ್ತಿ. ಅವುಗಳ ಬಗ್ಗೆ ಇಷ್ಟೊಂದು ಅಸಡ್ಡೆ ಮನೋಭಾವನೆ ಒಳ್ಳೆಯದಲ್ಲ. ನೀವು ಹೇಳುವ ಸಮಸ್ಯೆಗಳಿಗೆಲ್ಲ ಪರಿಹಾರ ಇದ್ದೇ ಇರುತ್ತೆ. ನಮ್ಮ ಆಸ್ಥಾನದ ಪಶುವೈದ್ಯರನ್ನು ಕೇಳೋಣ. ಮಂತ್ರಿಗಳೇ, ಆಸ್ಥಾನದ ಪಶುವೈದ್ಯರನ್ನು ಬರಹೇಳಿ. ಆಗಲಿ ಮಹಾರಾಜರೇ. ಮಹಾರಾಜರಿಗೆ ಜಯವಾಗಲಿ. ಬನ್ನಿ ಪಶುವೈದ್ಯರೇ, ನಮ್ಮ ರಾಜ್ಯದಲ್ಲಿ ನಮ್ಮ ಅಸ್ತಿತ್ವಕ್ಕೆ ಕುತ್ತು ಬರುವಂತಹ ಸಮಸ್ಯೆ ಉದ್ಭವವಾಗಿದೆ. ನಮ್ಮ ಮಹಿಷ ಪ್ರಜೆಗಳ ಬಗ್ಗೆ ಬಹಳ ಅಸಡ್ಡೆ ತೋರಿಸುತ್ತಿದ್ದಾರೆ. ಅದೇ ವಿದೇಶದಿಂದ ಬಂದ ತಳಿಗಳ ಬಗ್ಗೆ ಇವರಿಗೆ ಭಾರೀ ಪ್ರೀತಿ. ಇಲ್ಲೊಬ್ಬ ಮಾಲೀಕನನ್ನು ನೋಡಿ. ಈತನೆ ತನ್ನಲ್ಲಿರುವ ಎಮ್ಮೆಗಳನ್ನ ಕಟುಕರಿಗೆ ಮಾರಿ ಮಿಶ್ರ ತಳಿ ಹಸುವನ್ನು ಖರೀದಿಸಿದ್ದಾನೆ. ಹೀಗಾದರೆ ಹೇಗೆ? ಇದಕ್ಕೆಲ್ಲ ಏನು ಪರಿಹಾರ? ಪರಿಹಾರ ಇದೆ ಮಹಾರಾಜರೇ. ನೋಡಿ ಮಾಲೀಕರೇ, ನಮ್ಮ ಎಮ್ಮೆಗಳು ನಿಮ್ಮ ಮಿಶ್ರತಳಿ ಹಸುಗಳಿಗಿಂತ ಏನೂ ಕಡಿಮೆ ಇಲ್ಲ. ಎಮ್ಮೆಗಳ ಕೆಲವು ಸೂಕ್ಷ್ಮ ವಿಚಾರಗಳನ್ನು ನೀವು ತಿಳಿದುಕೊಂಡರೆ ನಿಮಗೆ ಏನೂ ಸಮಸ್ಯೆ ಬರುವುದಿಲ್ಲ. ಉದಾಹರಣೆಗೆ, ಎಮ್ಮೆಗಳನ್ನು ನೀವು ಅತಿಯಾದ ಬಿಸಿಲಿನಿಂದ ರಕ್ಷಿಸಬೇಕು. ಇದು ಬಹಳ ಸುಲಭ ಕೂಡ. ನಿಮ್ಮ ಎಮ್ಮೆಗಳಿಗೆ ಕೆರೆಗಳಲ್ಲಿ ಹೊರಳಾಡಲು ಅವಕಾಶ ಮಾಡಿಕೊಡಬೇಕು, ಇಲ್ಲವೇ ಆಗಾಗ ನೀರನ್ನು ಮೈ ಮೇಲೆ ಸಿಂಪರಿಸುತ್ತಿರಬೇಕು. ಶುದ್ಧ ಕುಡಿಯುವ ನೀರನ್ನು ಆಗಾಗ ನೀಡಲೇಬೇಕು. ಉತ್ತಮ ಜಾತಿಯ ಹಸಿರು ಹುಲ್ಲುಗಳನ್ನು ಬೆಳೆಸಿಕೊಡಬೇಕು. ನಮಗೆ ಕಟ್ಟಿ ಹಾಕಿ ಇವುಗಳನ್ನೆಲ್ಲ ಮಾಡಿದ್ರೆ ಹೇಗೆ? ನಮಗೆ ಸ್ವಲ್ಪ ವ್ಯಾಯಾಮ ಬೇಕು ವೈದ್ಯರೆ. ನಿಜ. ಅದಕ್ಕೆ ಮಾಲೀಕರೇ, ದಿನದ ತಂಪು ಅವಧಿಯಲ್ಲಿ ಅಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಮೇಲು ಬಿಡಬೇಕು, ಅಥವಾ ಗಿಡದ ನೆರಳಲ್ಲಿ ಉದ್ದನೆಯ ಹಗ್ಗದಲ್ಲಿ ಕಟ್ಟಿ ಹಾಕಿ ಅಲ್ಲಿಯೇ ಮೇವು ಹಾಕಿ. ಜೊತೆಗೆ ನಿಮ್ಮ ಅಂಗಳದಲ್ಲಿ, ಹಿತ್ತಲಲ್ಲಿ, ಕೊಟ್ಟಿಗೆಯ ಸುತ್ತ ನೆರಳು ಕೊಡುವ ಮರಗಳನ್ನು ನೆಡಿ. ಅದರ ಸೊಪ್ಪನ್ನು ತಿನ್ನಲು ಕೊಡಬಹುದು. ಬರೀ ಒಣಮೇವನ್ನು ಕೊಡದೆ ಅದನ್ನೇ ಉಪ್ಪು ಮಿಶ್ರಿತ ನೀರಿನಲ್ಲಿ ನೆನೆಸಿ ಅಥವಾ ಯೂರಿಯಾದೊಂದಿಗೆ ಪೌಷ್ಟೀಕರಿಸಿ ಕೊಡಿ. ಇದರಿಂದ ಒಣಮೇವಿನ ರುಚಿಯು ಹೆಚ್ಚಾಗುತ್ತದೆ, ಮೃದುವಾಗಿ ಸುಲಭವಾಗಿ ಜೀರ್ಣವಾಗುತ್ತದೆ. ಇದನ್ನೇ ನಿಮ್ಮ ಮಿಶ್ರತಳಿ ಹಸುಗಳಿಗೂ ಕೊಡಬಹುದು. ಹೌದಾ ವೈದ್ಯರೇ? ಹೌದು. ಸರಿ, ಇನ್ನು ಮುಂದೆ ನಾನು ಹಾಗೆಯೇ ಮಾಡುತ್ತೇನೆ. ಆದರೆ ನನ್ನಲ್ಲಿರುವ ಎಮ್ಮೆಗಳು ಸರಿಯಾಗಿ ಬೆದೆಗೆ ಬರುತ್ತಿರಲಿಲ್ಲ. ನಾನು ಬೆದೆಗೆ ಸರಿಯಾದ ಸಮಯಕ್ಕೆ ಬರುತ್ತೇನೆ. ಕಂಡು ಹಿಡಿಯಲಾಗುವುದಿಲ್ಲ ಇವನಿಗೆ. ಅಯ್ಯೋಕ್ಯ, ಕೊನಿಲಿಕ್ಕೆ ಬರದಿದ್ರೆ ನೆಲ ಡೊಂಕು ಅಂದ್ರಂತೆ. ನೋಡಿ ಮಾಲೀಕರೇ, ಬೆದೆಗೆ ಬರುವುದು, ಗಬ್ಬ ನಿಲ್ಲುವುದು ಇತ್ಯಾದಿ ಎಲ್ಲವೂ ನಿಮ್ಮ ನಿರ್ವಹಣೆಯ ಮೇಲೆ ಅವಲಂಬಿತವಾಗಿದೆ. ಒಳ್ಳೆ ಆಹಾರ, ಬಿಸಿಲಿನಿಂದ ರಕ್ಷಣೆ ನೀಡಿದರೆ ಈ ತರಹದ ಸಮಸ್ಯೆಗಳನ್ನು ನಿವಾರಿಸಬಹುದು. ಮುಖ್ಯವಾಗಿ ಎಮ್ಮೆಗಳಲ್ಲಿ ಮೂಕಬೆದೆ ಇರುತ್ತದೆ, ಎಂದರೆ ಪ್ರತಿ 20-22 ದಿವಸಗಳಿಗೆ ಒಮ್ಮೆ ಬರುವ ಬೆದೆಯ ಲಕ್ಷಣಗಳು ಅಷ್ಟು ಪ್ರಖರವಾಗಿರುವುದಿಲ್ಲ. ವಿಶೇಷವಾಗಿ ಬೇಸಿಗೆಯಲ್ಲಿ ಲಕ್ಷಣಗಳು ಸರಿಯಾಗಿ ಇರುವುದೇ ಇಲ್ಲ. ಸಾಮಾನ್ಯವಾಗಿ ಸೆಪ್ಟೆಂಬರ್ನಿಂದ ಫೆಬ್ರವರಿಯಲ್ಲಿ ಬರುವ ಬೆದೆ ಗರ್ಭಧಾರಣೆಗೆ ಸೂಕ್ತ. ಉತ್ತಮ ಆಹಾರ, ಹಸಿರು ಹುಲ್ಲು, ಲವಣ ಮಿಶ್ರಣ, ಜೊತೆಗೆ 20 ದಿನ ಮೊಳಕೆಯೊಡೆದ ಹುರುಳಿಯನ್ನು ನೀಡಿದಲ್ಲಿ ಈ ತರಹದ ಸಮಸ್ಯೆಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಅದೆಲ್ಲ ಸರಿ, ಆದರೆ ಬೆದೆಗೆ ಬಂದರೂ ಗಬ್ಬ ನಿಲ್ಲುವುದಿಲ್ಲ. ಕೋಣಕ್ಕೆ ಬಿಟ್ಟೆ, ಇಂಜೆಕ್ಷನ್ ಮಾಡಿಸಿದೆ, ಏನು ಮಾಡಿದ್ರೂ ಗಬ್ಬ ನಿಲ್ಲುವುದಿಲ್ಲ. ಸಾಕಾಯ್ತು ವೈದ್ಯರೇ ನನಗೆ. ತಂಪು ವಾತಾವರಣದಲ್ಲಿ ಗರ್ಭಧಾರಣೆ ಮಾಡಿಸಿ. ನಿಮ್ಮೂರಲ್ಲಿರುವ ಕೋಣಕ್ಕಿಂತ ಗಬ್ಬದ ಇಂಜೆಕ್ಷನ್ ಮಾಡಿಸುವುದು ಒಳ್ಳೆಯದು. ಹುಟ್ಟುವ ಕರು ಚೆನ್ನಾಗಿರುತ್ತದೆ. ಆದರೆ ಇಂಜೆಕ್ಷನ್ ಮಾಡಿಸಲು ನಿಮ್ಮ ಎಮ್ಮೆಯನ್ನು ಬಿಸಿಲಿನಲ್ಲಿ ಓಡಿಸಿಕೊಂಡು ಹೋಗಬಾರದು. ಒಂದು 10 ನಿಮಿಷ ವಿಶ್ರಾಂತಿ ಕೊಟ್ಟು ಇಂಜೆಕ್ಷನ್ ಮಾಡಿಸಿ, ಬೆನ್ನ ಮೇಲೆ ತಣ್ಣೀರು ಹಾಕಿ, ಮತ್ತೆ 1.5 ಗಂಟೆ ವಿಶ್ರಾಂತಿ ಕೊಟ್ಟು ಓಡಿಸದೆ ಮನೆಗೆ ಕರೆದುಕೊಂಡು ಹೋಗಬೇಕು. ತಿಳಿತೆ? ತಿಳಿಯಿತು ವೈದ್ಯರೆ. ಆದರೆ ಸಂಜೆ ಹೊತ್ತು ಬೆದೆಗೆ ಬಂದರೆ ಏನು ಮಾಡಬೇಕು? ಸರಿಯಾದ ಸಮಯಕ್ಕೆ ಗರ್ಭಧಾರಣೆ ಮಾಡಿಸದೇ ಇರುವುದೇ ಗಬ್ಬ ನಿಲ್ಲದೇ ಇರುವುದಕ್ಕೆ ಕಾರಣ. ನೋಡಿ ಮಾಲೀಕರೇ, ಸರಿಯಾಗಿ ಕೇಳಿಸಿಕೊಳ್ಳಿ. ನಿಮ್ಮ ಎಮ್ಮೆ ಬೆಳಿಗ್ಗೆ ಬೆದೆಗೆ ಬಂದರೆ ಅದೇ ದಿನ ಸಂಜೆ ಮಾಡಿಸಿ. ಒಂದು ವೇಳೆ ಸಂಜೆ ಬೆದೆಗೆ ಬಂದರೆ ಮರುದಿನ ಇಂಜೆಕ್ಷನ್ ಕೊಡಿಸಿ. 6-8 ಗಂಟೆಯ ನಂತರ ಇನ್ನೂ ಬೆದೆಯಲ್ಲಿದ್ದರೆ ಇನ್ನೊಮ್ಮೆ ಇಂಜೆಕ್ಷನ್ ಕೊಡಿಸಿದರಂತೂ ಮತ್ತೂ ಒಳ್ಳೆಯದು. ವೈದ್ಯರೇ, ನನ್ನದೊಂದು ಸಮಸ್ಯೆ ಇದೆ. ಏನೆಂದರೆ, ನನ್ನ ಹಾಲು ಕರೆಯಲು ಬರುವವರು ಆಗಾಗ ಬದಲಾಗ್ತಾನೆ ಇರ್ತಾರೆ. ಕೆಲವು ದಿನ ನಮ್ಮ ಮಾಲೀಕನ ಹೆಂಡತಿ ಬಂದರೆ, ಇನ್ನೂ ಕೆಲವು ದಿನ ಮನೆ ಕೆಲಸದ ಹೆಂಗಸು ಬರುತ್ತಾಳೆ. ಆಗ ನನಗೆ ಏನೋ ಗೊಂದಲ ಉಂಟಾಗಿ ಹಾಲು ಇಳಿಸಲು ಆಗೋದಿಲ್ಲ. ನಾನೇನು ಮಷಿನ್ ಫ್ಯಾಕ್ಟರಿನಾ? ನನ್ನದೇನು ತಪ್ಪಿಲ್ಲದೆ ಮಾಲೀಕ ನನ್ನ ಮೇಲೆ ಕೋಪಿಸಿಕೊಳ್ತಾನೆ. ಮಾಲೀಕರೇ, ಒಂದು ವಿಚಾರವನ್ನು ಗಮನಿಸಿ. ಎಮ್ಮೆಗಳು ತುಂಬಾ ಸೂಕ್ಷ್ಮ, ನಾಜೂಕು. ದಿನಾಲೂ ಯಾರು ಹಾಲು ಹಿಂಡುತ್ತಾರೋ ಅವರೇ ಹಿಂಡುವಂತೆ ನೋಡಿಕೊಳ್ಳಬೇಕು. ಹಿಂಡುವವರು ಬದಲಾದರೆ ಹಾಲು ಇಳಿಸಲು ಎಮ್ಮೆಗಳಿಗೆ ಸ್ವಲ್ಪ ಕಷ್ಟವಾಗುತ್ತದೆ. ಇದು ಬಹಳ ಮುಖ್ಯವಾದ ವಿಚಾರ, ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಗೊತ್ತಾಯ್ತ ಮಾಲೀಕರೇ, ಈಗಲಾದರೂ ಚೆನ್ನಾಗಿ ಸಾಕಿ. ಅಯ್ಯೋ, ಬರೀ ದೊಡ್ಡವರ ಸಮಸ್ಯೆಗಳನ್ನೇ ಕೇಳ್ತಿರಲ್ಲ, ನಾನು ಕೂಡ ಕಷ್ಟದಲ್ಲಿದ್ದೇನೆ. ನನ್ನ ಮಾತನ್ನು ಕೇಳಿ ವೈದ್ಯರೇ. ನಾನು ಜಂತು ಹುಳುವಿನ ಬಾಧೆಯಿಂದ ನರಳುತ್ತಿದ್ದೇನೆ. ನಾನು ದಿನ ಕಳೆದಂತೆ ಸೊರಗಿ ನಿತ್ರಾಣವಾಗುತ್ತಿದ್ದೇನೆ. ಹೊಟ್ಟೆ ದೊಡ್ಡದಾಗುತ್ತಿದೆ. ನನ್ನ ಜೊತೆ ಇದ್ದ ಇನ್ನೊಂದು ಕರು ಹೀಗೆ ನರಳಿ ನರಳಿ ಸತ್ತು ಹೋಯ್ತು. ನನಗೆ ಭಯವಾಗುತ್ತಿದೆ. ಅಯ್ಯೋ, ಕಾಪಾಡಿ ಕಾಪಾಡಿ, ನಮ್ಮ ಎಮ್ಮೆಯನ್ನ ಕಾಪಾಡಿ. ಯಾಕೆ, ಏನಾಯಿತು? ಇವಳು ನನ್ನ ಹೆಂಡತಿ ಮಹಾರಾಜರೇ, ಯಾಕೋ ಗಾಬರಿಯಾಗಿದ್ದಾಳೆ. ಅಯ್ಯೋ, ನಮ್ಮ ಎಮ್ಮೆ ಯಾಕೋ ಒಮ್ಮಿಂದೊಮ್ಮೆ ವಿಲ್ ವಿಲ ಒದಾಡ್ತಾ ಇದೆ. ಬೇಗ ಬನ್ನಿಪ್ಪ, ಎಲ್ಲ ಬೇಗ ಬನ್ನಿ, ಇಲ್ಲೇ ಹೊರಗೆ ಇದೆ ನಮ್ಮ ಎಮ್ಮೆ, ಬೇಗ ಬನ್ನಿ. ಎಲ್ಲರೂ ಹೊರಗೆ ಓಡಿ ಹೋಗುತ್ತಾರೆ. ಅಷ್ಟರಲ್ಲಿ ಎಮ್ಮೆ ಸತ್ತು ಹೋಗುತ್ತದೆ. ಮಾಲೀಕ ಹೆಂಡತಿ ಅಳುತ್ತಾರೆ. ವೈದ್ಯರೇ, ಏನಾಗಿರಬಹುದು? ಅಯ್ಯೋ, ನಮ್ಮ ಎಮ್ಮೆ. ಇದಕ್ಕೆ ಕಾರಣ ಏನು? ಒದ್ದಾಡುದನ್ನ ನಿಲ್ಲಿಸ್ಬಿಡ್ತು ನಮ್ಮ ಎಮ್ಮೆ. ಅಯ್ಯೋ, ಎಂತ ಎಮ್ಮೆ ಹೋಯ್ತು. ಮಾಲೀಕರೇ, ನೀವು ಏನೂ ಚಿಕಿತ್ಸೆ ಕೊಡಿಸಲಿಲ್ಲವೇ? ವೈದ್ಯರೇ, ಮಹಾರಾಜ, ನೀವು ಮರಣೋತ್ತರ ಪರೀಕ್ಷೆ ಮಾಡಿಯಾದರೂ ಕಾರಣ ಕಂಡು ಹಿಡಿಯಿರಿ. ಆಯಿತು ಮಹಾರಾಜರೇ. ವೈದ್ಯರು ಪೋಸ್ಟ್ ಮಾರ್ಟಮ್ ಮಾಡಿ ಎಮ್ಮೆಯ ದೇಹದಿಂದ ಡಬ್ಬಣವೊಂದನ್ನು ತೆಗೆಯುತ್ತಾರೆ. ನೋಡಿ ಮಹಾರಾಜರೇ, ಸಮಸ್ಯೆಗೆ ಮೂಲ ಈ ಡಬ್ಬಣ. ಇವರು ದಿನಾಲು ಇಡುವ ಮುಸುರೆ ನೀರಿನಲ್ಲಿ ಅಥವಾ ಹಿಂಡಿಯಲ್ಲಿ ಅಥವಾ ಮೇವಿನಲ್ಲಿ ಇತ್ತು ಅನಿಸುತ್ತದೆ. ತಿಳಿಯದೆ ಎಮ್ಮೆ ಅದನ್ನು ಸೇವಿಸಿ ಹೀಗೆ ತೊಂದರೆ ಅನುಭವಿಸಬೇಕಾಯಿತು. ಅಯ್ಯಯ್ಯೋ, ಏನಮ್ಮ, ಏನಿದು? ಏನನ್ನು ಕೇಳುತ್ತಿದ್ದೇನೆ ನಾನು? ವಾತಾವರಣದಲ್ಲಿನ ಬ್ಯಾಕ್ಟೀರಿಯಾ, ವೈರಸ್ಗಳಂತಹ ಶತ್ರುಗಳ ಜೊತೆಗೆ ಮನೆ ಯಜಮಾನನೇ ನಮ್ಮ ಪ್ರಜೆಗಳಿಗೆ ಶತ್ರುವೆ? ಎಂಥ ಕೆಡುಗಾಲ ಬಂತಪ್ಪ ನಮ್ಮ ಪ್ರಜೆಗಳಿಗೆ. ತಪ್ಪಾಯ್ತು, ಕ್ಷಮಿಸಿ ಮಹಾರಾಜರೇ. ಹೌದು ಮಹಾರಾಜರೇ, ನಮ್ಮನ್ನು ಕ್ಷಮಿಸಿ, ಕ್ಷಮಿಸಿ. ನೋಡಿ ಮಾಲೀಕರೇ, ನೀವು ಮಾಡುತ್ತಿರುವ ಇನ್ನೊಂದು ತಪ್ಪು. ಜಂತು ಹುಳುವಿನ ಬಾಧೆ ಎಮ್ಮೆಗಳಲ್ಲಿ ಪ್ರಮುಖವಾದ ಸಮಸ್ಯೆ. ಇದಕ್ಕೆ ಪರಿಹಾರವೆಂದರೆ ನಿಮ್ಮ ಎಮ್ಮೆಯು 6-7 ತಿಂಗಳು ಗಬ್ಬ ಇರುವಾಗಲೇ ಜಂತುನಾಶಕಗಳನ್ನು ಕೊಡಬೇಕಾಗುತ್ತದೆ. ಹುಟ್ಟಿದ ಕರುವಿಗೆ 20ನೇ ದಿನಕ್ಕೆ ಮತ್ತೆ 40ನೇ ದಿನಕ್ಕೆ ಇನ್ನೊಮ್ಮೆ ಜಂತಿನ ಔಷಧಿಯನ್ನು ಹಾಕಬೇಕು. ಆಮೇಲೆ 1 ವರ್ಷವಾಗುವವರೆಗೆ ಪ್ರತಿ 3 ತಿಂಗಳಿಗೊಮ್ಮೆ ಜಂತಿನ ಔಷಧಿ ಹಾಕಬೇಕು. ಇವನಿಗೆ ಘೋರವಾದ ಶಿಕ್ಷೆಯನ್ನೇ ಕೊಡಿ. ನನ್ನ ಜೊತೆಗಿದ್ದ ಕರುವನ್ನು ಹೀಗೆ ಸಾಯಿಸಿ ನನ್ನನ್ನು ಒಂಟಿ ಮಾಡಿದ. ಈಗ ನಮ್ಮ ಹಿರಿಯರೊಬ್ಬರನ್ನು ಬಲಿ ತೆಗೆದ. ಇವನ ಜೊತೆ ಅವನ ಹೆಂಡತಿಯನ್ನು ಶಿಕ್ಷಿಸಿ ನಮಗೆ ಶಾಪ ಹಾಕಿ ಮುಸುರಿ ನೀರು ಕೊಡ್ತಾರಲ್ಲ, ಈಗ ಶಿಕ್ಷೆ ಅನುಭವಿಸಿ. ಅಮ್ಮ, ಇವರಿಗೆ 1-2 ದಿನ ಹಾಲು ಕೊಡುವುದನ್ನ ನಿಲ್ಲಿಸು, ಅಂದರೆ ಗೊತ್ತಾಗುತ್ತದೆ. ಅಯ್ಯೋ ಬೇಡ, ನೀನಿನ್ನು ಎಳೆಕರು. ಅವನು ನಮಗೆ ಹುಲ್ಲು ಹಾಕಿ ಬೆಳೆಸಿದವನು. ಅವನು ನಮ್ಮ ಜೊತೆಗಾರರನ್ನು ಹಾಲು ಬತ್ತಿದ ಮೇಲೆ ಅಥವಾ ವಂಚೆಯಾದ ಮೇಲೆ ಕಟುಕರಿಗೆ ಮಾರಿದ. ಹಾಗೆ ನಾವು ಹಾಲು ಕೊಡದೆ ಧರಣಿ ನಡೆಸುವುದು ಬೇಡ. ಶಿಕ್ಷೆ ವಿಧಿಸಿ ಅಂತ ರಾಜನಿಗೆ ಹೇಳುವುದು ಬೇಡ. ಹಾಗೆ ಮಾಡಿದರೆ ನಮಗೆ ಮತ್ತು ಈ ಸ್ವಾರ್ಥಿ ಮನುಜರಿಗೆ ಏನೂ ವ್ಯತ್ಯಾಸ ಇರುವುದಿಲ್ಲ. ಹಸುವಿಗೆ ಕಾಮಧೇನು ಎಂದು ಪೂಜಿಸಿದಂತೆ ನಮಗೆ ಯಾವ ಬಿರುದು ಬೇಡ, ಪೂಜಿಸೋದೂ ಬೇಡ. ನಮ್ಮ ಮಾಲೀಕನಿಗೆ ಅವರ ಕುಟುಂಬಕ್ಕೆ ಆದಾಯದ ಮೂಲವಾಗಿರೋಣ, ಆರೋಗ್ಯದ ಮೂಲವಾಗಿರೋಣ. ಆ ದೇವರೇ ಅವರಿಗೆ ಪಾಠ ಕಲಿಸಲಿ. ನೋಡಿದರ ಮಾಲೀಕರೇ, ಏನು ಹೇಳುತ್ತಿವೆ ನಮ್ಮ ಪ್ರಜೆಗಳು. ಇನ್ನಾದರೂ ನಮ್ಮ ಪ್ರಜೆಗಳ ಬಗ್ಗೆ ಕರುಣೆ ಇರಲಿ. ನಾವು ಕಪ್ಪಾದರೂ ನಮ್ಮ ಹಾಲು ಕಪ್ಪಲ್ಲ, ಮನಸ್ಸು ಕೂಡ ಕಪ್ಪಲ್ಲ. ಅರ್ಥ ಮಾಡಿಕೊಳ್ಳಿ ಇದನ್ನ. ನೀವು ಯಾವುದು ಬೇಕಾದರೂ ಸಾಕಿಕೊಳ್ಳಿ, ಆದರೆ ಎಮ್ಮೆಗಳ ಬಗ್ಗೆ ನಿರ್ಲಕ್ಷ್ಯತನ ಬೇಡ. ಅವು ನಮ್ಮ ದೇಶದ ಆಸ್ತಿ. ಮಂತ್ರಿಗಳೇ, ಇನ್ನು ಮುಂದೆ ಪ್ರತಿ ಗ್ರಾಮದಲ್ಲಿ ಎಮ್ಮೆಗಳ ಸಾಕಾಣಿಕೆ ಬಗ್ಗೆ ವಿಶೇಷ ತರಬೇತಿ ಕೊಡಿಸಿ. ಹಾಗೆಯೇ ಈ ಹಿಂದೆ ದೇಶೀ ಗೋವುಗಳೊಂದಿಗೆ ಹೇಗೆ ನಮ್ಮ ಪ್ರಜೆಗಳು ಅನ್ಯೋನ್ಯತೆಯಿಂದ ಇದ್ದರೋ ಹಾಗೆಯೇ ಜೆರ್ಸಿ ಮತ್ತು ಎಚ್ಎಫ್ ಮಿಶ್ರ ತಳಿಗಳೊಂದಿಗೆ ಹೊಂದಿಕೊಂಡು ಇರಬೇಕು ಎಂದು ತಿಳಿಸಿ. ಇದು ನನ್ನ ಆಜ್ಞೆ. ಅಪ್ಪಣೆ ಮಹಾಪ್ರಭು. ಮಾಲೀಕರೇ, ಎಲ್ಲ ವಿಷಯ ತಿಳಿಯಿತೋ? ತಿಳಿಯಿತು ಮಹಾರಾಜರೇ. ನಾನು ಇನ್ನು ಮುಂದೆ ಇಂತಹ ತಪ್ಪು ಮಾಡುವುದಿಲ್ಲ. ಮಿಶ್ರದಳಿ ದನಗಳಂತೆ ಎಮ್ಮೆಗಳನ್ನು ಚೆನ್ನಾಗಿ ಸಾಕುತ್ತೇನೆ. ನಮಸ್ಕಾರ ಮಹಾರಾಜರೇ. ಮಹಾರಾಜರಿಗೆ ಜಯವಾಗಲಿ. ಮಹಿಷ ಪತಿಗೆ ಜಯವಾಗಲಿ. ಮಹಿಷ ಸಂತತಿ ಉಳಿಯಲಿ. ಮಹಿಷ ಸಂತತಿ ಮುಂದುವರಿಯಲಿ. ಮಹಿಷ ಸಂತತಿಗೆ ಇದೆ ಉಜ್ವಲ ಭವಿಷ್ಯ. ಮಹಿಷ ಪತಿಗೆ ಜಯವಾಗಲಿ. ಮಹಿಷ ಪತಿಗೆ ಜಯವಾಗಲಿ. ಇದುವರೆಗೆ ಮಹಿಷಪುರದಲ್ಲಿ ಒಂದು ದಿನ ಪಶುಪಾಲನೆ ಆಧಾರಿತ ನಾಟಕ ಕೇಳಿದಿರಿ. ರಚನೆ ಡಾ ಸಿದ್ದಲಿಂಗಸ್ವಾಮಿ ಹಿರೇಮಠ. ಪಾತ್ರ ಪರಿಚಯ ಮಹಾರಾಜ ಮಧುಸೂದನ್ ಡಿ ಟೆಂಗ್ಲೇಕರ್. ಮಂತ್ರಿ ರಾಜೇಂದ್ರ ಆರ್ ಕುಲಕರ್ಣಿ. ಮಾಲೀಕ ಎಚ್ಎನ್ ಅನಿಲ್ ಕುಮಾರ್. ಮಾಲಿಕನ ಹೆಂಡತಿ ಅಂಜನಾ ಯಾತನೂರ್. ಕರು ರಮೇಶ್ರೀ. ಧ್ವನಿಗಳು ಉಷಾ ಪಾಟೀಲ್, ರೇಖಾ ಪಾಟೀಲ್, ರಂಜಿಶಾ ಕುಲಕರ್ಣಿ ಹಾಗೂ ಸುನಂದಾಮೂರ್ತಿ. ನಿರೂಪಣೆ ಹಾಗೂ ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪಶುವೈದ್ಯರ ಪಾತ್ರ ವಹಿಸಿ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಈಗ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶುಭಕ ಶುಭಕ್ಕ. ಬಾರ ಬಾರಾಜಣ್ಣ, ನಿಂದ ಹಾಯದಿ ಕಾಯ್ಲಿಕತ್ತಿದ್ದೆ ನೋಡ್ ನಾನು. ಹೌದಾ? ಯಾಕವ ಏನ್ ಕಡಿಮೆ ಬಿದ್ದಿತ್ತು? ಹಾಕಲ್ಲ, ಸ್ವಲ್ಪ ದಿನ ಆದ ಕೂಡಲೇ ಯಾಕೋ ಬರ್ಲಿಲ್ಲ ಅಂತ ಅನ್ನಂಗ ಆಗ್ತದ. ಅಂದ್ರ ರಾಜಣ್ಣ ಜೊತೆ ಮಾತಾಡಬೇಕಂತ ಅನಸ್ತದ ನೋಡ್ ಮತ್ತೆ. ಹೌದಿಲ್ಲ, ಸುಮ್ನೆ ಹೊತ್ತು ಹೋಗ್ಲಾರ್ದ ಕೂತಿರ್ತೀವಪ್ಪ. ಒಂದೊಂದಿನ ಏನೋ ನೆನಪಾಗ್ತಿರ್ತಾವ, ಅದವತ್ ಹಂಗ್ ಮಾತಾಡಿದ್ವಿ ಹೆಂಗ್ ಮಾತಾಡಿದ್ವಿ ಅಂತ ಅನ್ಕೋತ ಬರ್ಲಿಲ್ಲ. ಯಾಕೋ ಬಾಳ ದಿನ ಆಯ್ತು ಅಂತ ಅನ್ಕೊಳ್ಳಿಗತ್ತಿದ್ದು ನೋಡಿ. ಹೌದಿಲ್ಲ ಶೋಭಕ, ಇದೇನು ಎರಡು ಲೈಟ್ ಹಾಕಿ, ಎಲ್ಲ ಒಂದು ಸಿ ಎಫ್ ಎಲ್ ಹಾಕಿ, ಒಂದು ಎಲ್ಇ ಡಿ ಹಾಕಿ. ಹೌದಪ್ಪ, ಹೌದು. ಮತ್ತೆ ಮನಿ ಬೆಳಕ ಆಗ್ಬೇಕಾ? ಮತ್ತೆ ಅವು ಮೊದ್ಲೇನೋ ಸಿಕ್ತಿದ್ವಲ್ಲಪ್ಪ ಗುಂಡು ಗುಂಡು ಗೋಲಗಳು, ಅವು ಬಹಳ ಶಕಿ ಆದಂಗ ಅಲ್ಲಿಗತ್ತಪ್ಪ. ಹಚ್ಚಿದ ಕೂಡಲೇ ಶಕಿ ಒಂದೇನಿ ನೋಡಿ. ಲೈಟ್ ಬಿಲ್ಲು? ಆ ಲೈಟ್ ಬಿಲ್ ಅದ್ರ ಕಡೆ ಲಕ್ಷ ಇರಂಗಿಲ್ಲ ಬಿಡು. ಅದು ತಿಂಗಳಿಗೊಮ್ಮೆ ಬರ್ತಿರ್ತದಲ್ಲ ಅದು, ಅದು ಇದ್ರ ಸಲುವಾಗಿ ಆಗ್ಯದ ಅಂತ ಗೊತ್ತಾಗಂಗಿಲ್ಲ ಅದು. ಈಗ ಇದು ಒಂದು ಹಚ್ಚಿಲ್ಲ, ಇದು ಸ್ವಲ್ಪ ತಂಪ ಅನ್ಸ್ತದ ನೋಡು. ಶೋಭಕ, ನಾವು ಸಣ್ಣವರಿದ್ದಾಗ ಯಾಕೆ ಮನೆ ಮನೆ ತನ್ನ ಏನಂತಂದ್ರ ಈ ಗೋಲಗಳೇ ಹಾಕ್ತಿದ್ವಿ, ಎಲ್ಲಾ ಕಡೆ ಗೋಲಗಳಿದ್ದು. ಕೆಲವೊಂದ್ ಕಡೆ ಲಗ್ನ ಕಾರ್ಯಕ್ರಮ ಇದ್ದಾಗ ಬಾಳ ಬೆಳಕ್ ಬೇಕಂತೇಳಿ 100 ವೋಲ್ಟ್. ಹೌದಪ್ಪ, ಹೌದೌದು. ಹೌದಿಲ್ಲ, ಬಾಳ ಬೆಳಕಾಗಲಿ, ಬೆಳಕ್ ಬಾಳ. ಎಷ್ಟಾದ್ರೂ ಶಕ್ತಿ ಬರ್ತಿತ್ತು, ಬಿಸಿ ಎಷ್ಟು ಬರ್ತಿತ್ತು, ಅದ್ರಲ್ಲಿಂದ ರೇಡಿಯೇಷನ್ ಎಷ್ಟು. ಹೌದಿಲ್ಲ, ಈಗ ನೋಡು ಅಭಿವೃದ್ಧಿ ಆದಂಗ ಆದಂಗ ಈಗ ಕೆಲವು ದಿವಸಗಳಿಂದ ಏನಾಯ್ತು, ಸಿ ಎಫ್ ಎಲ್ ಹಾಕ್ರಿ ಅಂತ ಬಂತು. ಹೌದು ಹೌದಿಲ್ಲ, ಅದ್ರಿಂದ ಕರೆಂಟ್ ಬಿಲ್ ಕಡಿಮೆ ಬರ್ತದ, ತಂಪ ಇರ್ತದ. ಅದಕ್ ಹೋದ್ವಿ, ಅದು ಮಾಡಿದ್ವಿ. ಈಗ ಎಲ್ಇ ಡಿ ಬಂತು. ಹೌದು, ಅದಕ್ ನೋಡಿದ್ ಶೋಭಕಾಯಿ ಭಾರಿ ತಂಪದ. ಆಮೇಲೆ ಲೈಟ್ ಬಿಲ್ ಎಷ್ಟು ಕಡಿಮೆ ಅಂತ, ಲೈಟ್ ಬಿಲ್ ಕಮ್ಮಿ ಬರ್ತದೆ, ಆದ್ರೆ ಬೆಳಕ್ನು ಚಲೋ ಇರ್ತದಪ್ಪ. ಬೆಳಕ್ನು ಚಲೋ ಇರ್ತಾಗ ಟ್ಯೂಬ್ಲೈಟ್ ಹಾಕ್ತಿದ್ವಿ. ಹೌದು, ಅದು ಒಂದ್ ಗಾಡಿ ಕೂಡಿಸ್ಬೇಕಾ? ಹೌದೌದು, ಹೌದು. ಒಂದ್ ಇದನ್ನೇ ಬೇಕಾಗ್ತಿತ್ತು ಅದಕ್ಕೆ, ಅದಕ್ಕೊಂದ್ ಜಾಗ ಬೇಕು. ಆಮೇಲೆ ಅದ್ ಎದ್ರ ಲೈಟ್ ಬಿಳೋದು, ಅದ್ ಕೆಳಗ್ ಬರ್ತಿರ್ಲಿಲ್ಲ. ಹೌದಿಲ್ಲ, ಹೌದು. ಈಗ ಇವೇನವ ಇವ್ ಮೇಲೆ ಕೂಡಿಸ್ತಾರ. ಹೌದಿಲ್ಲ, ಹೌದು. ಹಿಂಗಾಗಿ ಮನಿ ತುಂಬಾ ಚಲೋ ಬೆಳಕ್ ಅಂದ್ರೆ ಹೆಂಗಂದ್ರೆ ಈ ಚಂದ್ರನ ಬೆಳಕ್ ಬಿಡುತ್ತ ನೋಡಿ ಮೇಲೆ ಕೆಳಗೆ. ಖರೆ ಅದ, ಹಂಗೆ ಅನಿಸ್ತದ ನೋಡಿ. ಹೌದಿಲ್ಲ, ಬೆಳದಿಂಗಳ ಬೆಳಕ್ ಇದ್ದಂಗ ಇರ್ತದ ನೋಡಿ. ಹೌದಿಲ್ಲ ಅಂತಂದ್ರ ಇಂಥವೇನು ಅಭಿವೃದ್ಧಿ ಆಗ್ತಿರ್ತ ನೋಡಿ ಶೋಭಕ್ಕ. ನಾವು ಅಭಿವೃದ್ಧಿ ಕಡೆಗೆ ನಾವು ಬದಲಾವಣೆ ಆಗ್ಬೇಕು. ಆಗ್ಲೇಬೇಕಲ್ಲಪ್ಪ. ಹೌದಿಲ್ಲ, ಹೌದು. ಆದ್ರೆ ಬಂದಾವಂದ್ಮೇಲೆ ನೋಡ್ಬೇಕು, ತಗೋಬೇಕು. ನಮ್ ಸಲುವಾಗಿನೆ ಮಾಡಿರ್ತಾರೋ ಅವನ್ನೆಲ್ಲ. ನಾವು ಉಪಯೋಗ ಮಾಡ್ಲಿಲ್ಲ ಅಂದ್ರೆ ಮಾಡಿದ್ದೇನು ಉಪಯೋಗ ಆಗ್ತದಪ್ಪ. ಆದ್ರೆ ಶೋಭಕ್ಕ, ಇನ್ನೂ ನಾ ಕೆಲವ್ ಮನಿ ನೋಡಿದೆ, ಕೆಲವರಿಗೆ ಮಾತಾಡಿದ್ರ ಏನ್ರಿ 10 ರೂಪಾಯಿ ಒಂದ್ ಬಲ್ಬ್ ಇದ್ದು. ಹೌದು, ಇವೇನವ 80 ರೂಪಾಯಿ 100 ರೂಪಾಯಿ, ಬಹಳ ಕಾಸ್ಟ್ಲಿ ಅವ್ರಿ. ಹೌದು, ಅದು ಒಂದೇ ಸರಿ ತಗೊಳ್ಳೋ ಮುಂದಾಗ ಅಷ್ಟೇ ವಿಚಾರ ಮಾಡ್ಬೇಕಪ್ಪ ಅದನ್ನ.

ಹೋದ ಸರಿ ಹಂಗ ಮಾತಾಡಕ್ಕೆ ಆಗ್ಲಿ ಆಮೇಲೆ ಬುದ್ಧಿ ಬರ್ತದ ಅನ್ನಂಗ ಇರ್ತದ ಅಂತ ನಾ ಅನ್ಕೋತೀನಿ. ಹಿಂಗ್ ಬಹಳ ಮಂದಿನ ಅನ್ಕೋತಿರ್ತ. ಹೌದು, ಈಗ ಬುದ್ಧಿ ಬರೋದು ಎರಡ ಮಾತು. ಆದ್ರ ಟೈಮಿನೊಳಗ ನಾ ನಿನಗ ಒಂದು ಮಾರ್ಗದರ್ಶನ ಕೊಟ್ಟ, ನನ್ನ ಭಾವ ನಿನ್ ಜೊತೆ ಹಂಚಿಕೊಂಡಂತಂದ್ರ ನಿನ್ ಕೆಲಸ ಸರಳ ಆಯ್ತು. ನೀ ದೇಶದ ಅಭಿವೃದ್ಧಿಯೊಳಗ ಕೈ ಜೋಡಿಸಿರ್ತಿ, ಅಭಿವೃದ್ಧಿ ಆಗ್ತಿಲ್ಲ. ಇಂತ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಆಗುವಂತ ಟೈಮ್ನೊಳಗ ಬೇರೆ ವಿಚಾರ ಮಾಡಬಾರ್ದು. ನನ್ ಕಡೆಯಿಂದ ಹೆಲ್ಪ್ ಆಗ್ಬೇಕಲ್ಲ, ನನ್ ಕಡೆಯಿಂದ ಸಹಾಯ ಆಗ್ಬೇಕಾಗ್ಯದ ಅವರಿಗೆ, ಮಾಡ್ಬಿಡೋಣ ಅಷ್ಟೇ. ಅಷ್ಟೇ, ಬೇರೆ ಯಾವ್ದು ವಿಚಾರ ಮಾಡಬಾರ್ದು. ಈಗ ಯಾವ್ದು ಒಬ್ಬರಿ ನೌಕರಿ ಸಿಗ್ಬೇಕಾಗಿರ್ತದೆ, ಅವರಿಗೆ ಅಲ್ಲೋ ಅಪ್ಲೈ ಮಾಡ್ತಿರ್ತಾರೆ. ನಮಗ್ ಗುರ್ತಿದ್ದ ಹೇಳೋದು ನೋಡ್ರಿ, ಇಂತಲ್ಲಿ ಖಾಲಿ ಅದಾವ, ಇಂತಲ್ಲಿ ಹೋಗ್ರಿ, ಇಂತಲ್ಲಿ ಅಪ್ಲೈ ಮಾಡ್ರಿ, ಈ ನೌಕರಿ ಸಿಗ್ಬೇಕಂದ್ರೆ ಇಂಥ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಡ್ರಿ, ಇದನ್ನ ಅಭ್ಯಾಸ ಮಾಡ್ರಿ, ಇದನ್ನ ಟ್ರೈನಿಂಗ್ ತಗೋರಿ, ಗೊತ್ತಾಗ್ಬೇಕಾಗ್ತದಲ್ಲ ಎಲ್ಲಾನು. ಎಲ್ಲರೂ ಗುರ್ತಿರೋದು ಈಗ ಜೀವನದ ಅನುಭವ, ನಿನ್ನ ಅನುಭವ ಬೇರೆ, ನನ್ನ ಅನುಭವ ಬೇರೆ. ಕಾಮನ್ ಆಗಿರುವಂತದ್ದು ಕೆಲವೊಂದಿರ್ತದ, ಆದ್ರೆ ವಿಶೇಷವಾಗಿರುವಂತದ್ದು ಎಲ್ಲರೂ ಬಂದಿರ್ತದ. ಈ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನಿಂದ ಪ್ರತಿಯೊಬ್ಬರು ಕಲಿಯುವಂತದ್ದು ಇರ್ತದೆ. ನಿನ್ನಿಂದ ನಾ ಕಲಿಯದಿರ್ತದೆ, ನನ್ನಿಂದ ನೀ ಕಲಿಯದ. ನಾ ದೊಡ್ಡ ಶಾಣೆ ಅಲ್ಲ, ನೀನು ದೊಡ್ಡ ಶಾಣೆ ಅಲ್ಲ, ಎಲ್ಲರೂ ಶಾಣೆನೆ. ಒಬ್ರಿಗೊಬ್ರು ನಾವೇನಂತಂದ್ರ ಹಂಚಿಕೊಳ್ಳೋದ್ ಕಲಿಯಬೇಕು, ಎದ್ರ ಸಲುವಾಗಿ ದೇಶದ ಅಭಿವೃದ್ಧಿ ಸಲು. ಹಿಂಗ ಸಾಕಷ್ಟು ವಿಚಾರಗಳು ಇರ್ತವೆ ಶೋಭ. ಈಗ ಹೆಣ್ಮಕ್ಳು ಇರ್ತಾರೆ ಮನ್ಯಾಗ, ಇನ್ನು ಬಹಳ ಮಂದಿ ಮನೆಯೊಳಗ ಇಂತಹ ಸಮಸ್ಯೆಗಳದಾವ. ಏ ಹುಡುಗಿ ಏನ್ ಕಲಿಸ್ತಾರೆ ಅಂತಿರ್ತಾರ, ಏನಕ್ಕೆ ಕೊಟ್ಟ ಮನೆ ಹೋಗಕ್ಕೆ? ಅಲ್ಲ, ಕೊಟ್ಟ ಮನೆ ಹೋಗ್ಲಿ ಶೋಭಕ್ಕ, ಕೊಟ್ಟು ಮನೆಯಕ್ಕೆ ನಡ್ಸ್ಕೊಂಡು ಹೋಗ್ಬೇಕಾ? ನಡ್ಸ್ಕೊಂಡು ಹೋಗ್ಬೇಕು ಅಂತಂದ್ರ ಸಾಲಿ ಕಲಿಬೇಕ? ಏನ್ ಮನೆ ಸಮಯ ನಡ್ಸ್ಲಿಕ್ಕೆ ಆಗ್ತದ? ಎಲ್ಲ ವಿಚಾರಗಳು ಗೊತ್ತಿರ್ಬೇಕಾಗ್ತದಪ್ಪ ನಮ್ಗ. ಸಣ್ಣವರಿದ್ದಾಗಿಂದ ತಿಳಿಸಿ ಹೇಳಿದ್ರೆ ಗೊತ್ತಾಗ್ತದ ಅವರಿಗೆ. ಹೌದಿಲ್ಲ, ಏನು ಗೊತ್ತಾಗಂಗಿಲ್ಲ ಅಂದ್ರೆ ಯಾವಾಗ ಗೊತ್ತಾಗ್ಬೇಕು? ಮತ್ತೆ ಮಾಡೋದಿರ ಯಾವಾಗ ನಾವು ಅವ್ರಿಗೆ? ನಾ ಅವ್ರಿಗೆ ಮೊದಲ ಸಾಲಿ ಕಲ್ಸ. ಹೌದು, ಅಂದ್ರೆ ಎಂಪವರ್ ಮಾಡ್ಬೇಕು. ಪವರ್ ಯಾವಾಗ ಬರ್ತದೆ? ಶಕ್ತಿ ಯಾವ ಬರ್ತದೆ? ಶಿಕ್ಷಣದಿಂದ ಶಕ್ತಿ ಬರ್ತದೆ. ಒಂದ್ಸಲ ಶಿಕ್ಷಣ ಸಿಕ್ತು, ನಾ ಎಲ್ಲೆಲ್ಲಿ ಹೋಗ್ಬೋದು, ನಾ ಏನೇನ್ ಮಾಡಬಹುದು ಅಂತ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ. ಉಳಿದ್ರೆಲ್ಲ ನಾವು ಅವ್ರಿಗೆ ಮನೆಯಾಗಿರುವಂತವ್ರು, ಹೆಣ್ಮಕ್ಳಿಗೆ ನಾವು ಸಪೋರ್ಟ್ ಮಾಡಿದೀವಿ. ಆಕಿ ಮಗಳಿರ್ಲಿ, ತಂಗಿ ಇರ್ಲಿ, ಅಕ್ಕ ಇರ್ಲಿ, ಸೊಸಿ ಇರ್ಲಿ, ಯಾರೇ ಇರ್ಲಿ, ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ಆ ಒಂದು ಕೆಲಸದೊಳಗೆ ಅವ್ರು ಯಶಸ್ ಪಡ್ಕೊಂಡ್ರು, ಅವ್ರು ಯಾವುದೇ ಕೆಲಸ ಮಾಡಿ, ಅದು ಇಂಡೈರೆಕ್ಟ್ ಆಗಿ ದೇಶದ ಅಭಿವೃದ್ಧಿಯೊಳಗ ಅದು ಸಹಾಯ ಆಗೋದ. ಈಗ ಉದಾಹರಣೆ ಶೋಭಕ ನಿಂಗೆ ಹೇಳ್ತೇನೆ, ಈ ಒಂದು ಟೇಲರ್ ಅಂಗಡಿನ ಇಟ್ಟೆ ಅಂತ ಇಟ್ಕೋ. ಈ ಟೇಲರ್ ಅಂಗಡಿ ಇಟ್ಟವರು ಸಹಿತ ದೇಶದ ಅಭಿವೃದ್ಧಿ ಕೈ ಗುಡಿಸ್ಬೋದ? ಹೌದು, ಯಾಕಂತಂದ್ರೆ ಅವರು ತಮ್ಮ ಜೀವನ ಚಲೋತ್ನಾಗಿ ಮಾಡ್ಲಿತ್ತು, ಅದ್ರಿಂದ ಚಲೋ ಇನ್ಕಮ್ ಬರ್ಲಿತ್ತು. ಅವ್ರೇನಂತ ತಮ್ಮ ಬೇಕಾಗಿರುವಂತಹ ಸಾಮಾನುಗಳು ಖರೀದಿ ಮಾಡ್ತಾರ, ಒಳ್ಳೆ ರೀತಿ ಜೀವನ ನಡೆಸ್ತಾರ, ಟಿವಿ ಖರೀದಿ ಮಾಡ್ತಾರ, ಗಾಡಿ ಖರೀದಿ ಮಾಡ್ತಾರ, ಇನ್ನೊಂದು ಖರೀದಿ ಮಾಡ್ತಾರ, ಮೊಬೈಲ್ ಖರೀದಿ ಮಾಡ್ತಾರ. ಇವೆಲ್ಲ ಖರೀದಿ ಮಾಡಿದಾಗ ಆ ಇಂಡಸ್ಟ್ರೀಸ್ಗೆ ಬೇಡಿಕೆ ಹೆಚ್ಚಾಗತ್ತ, ಅಲ್ಲಿ ಉತ್ಪಾದನೆ ಹೆಚ್ಚಾಗತ್ತ, ಅಲ್ಲಿರುವಂತ ಕೆಲಸ ಮಾಡ್ರಿ ಕೆಲಸ ಸಿಗ್ತದ, ದೇಶದ ಅಭಿವೃದ್ಧಿ ಆಯ್ತಿಲ್ಲ. ಆಮೇಲೆ ಇವ್ರದ್ದು ಇನ್ಕಮ್ ಜಾಸ್ತಿ ಆಯ್ತು ಅಂದ್ಕೊಳ್ಳೆ ಟ್ಯಾಕ್ಸ್ ಕಟ್ತಾರ ಅಲ್ಲಿ ಹೋಗಿ. ದೇಶಕ್ಕೆ ನಾವು ಟ್ಯಾಕ್ಸ್ ಕಟ್ತೀವಿ, ಇನ್ಕಮ್ ಹೆಚ್ಚಾಗಿತ್ತ, ಮತ್ತೆ ದೇಶದ ಅಭಿವೃದ್ಧಿ ಆಗೋದಿಲ್ಲ. ವೈಯಕ್ತಿಕ ಕೆಲಸ ನಮ್ದು ಇದ್ರೂ ಸಹಿತ ನಾವು ಯಾವ ದೇಶದ ನಾವು ಬದುಕಿರ್ತೀವಿ ನೋಡ್ರಿ ರಾಜಣ್ಣ. ನಾವು ಈ ವಿಚಾರ ಮಾಡ್ಬೇಕು ನೋಡಿ, ಎಲ್ಲಾರು ಕುಡ್ಕೊಂಡು. ಹೌದಿಲ್ಲ, ಯಾಕಂದ್ರೆ ನಾವೇನ್ ಮಾಡ್ಲಿಕ್ ಸಾಧ್ಯ ಅದ ಅಂತ ಅನ್ನೋದನ್ನೇ ಅಷ್ಟೇ ವಿಚಾರ ಮಾಡ್ತೀವಿ ನಾವು. ಅಂತ ದೊಡ್ಡ ದೇಶದೊಳಗ ಎಷ್ಟು ಕೋಟಿ ಜನರ ಒಳಗ ನಾವ್ ಒಬ್ರು ಏನ್ ಮಾಡ್ಬೋದು ಅನ್ನೋದು, ಆದ್ರೆ ಹಿಂಗ್ ವಿಚಾರ ಮಾಡಿದಾಗ ನಮ್ಮಿಂದನೂ ಮಾಡ್ಲಿಕ್ ಸಾಧ್ಯ ಅದ. ನಮ್ಮಿಂದಲೇ ಸಾಧ್ಯ, ನಮ್ಮಿಂದಲೇ ನಾವು ಪ್ರತಿಯೊಬ್ಬ ದೇಶವಾಸಿಯಿಂದ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಅದ. ಬರೋಬ್ಬರಿ ಅದ ನೋಡ, ನಾವು ಸರಿಯಾದ ಹಾದಿಯೊಳಗೆ ಹೋಗಿ ಸರಿಯಾದ ವಿಚಾರಗಳ ಜೊತೆಗೆ ನಾವು ನಮ್ಮ ನಮ್ಮ ಕೆಲಸ ನಾವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಿದ್ರು ಸಹಿತ ಅದನ್ನು ದೇಶದ ಅಭಿವೃದ್ಧಿಗೆ. ಈಗ ಮಾತಂತೂ ಬಹಳ ಆಯ್ತು. ಹೌದು, ಮತ್ತೆ ನಿಷ್ಠೆಯಿಂದ ಏನಾದ್ರೂ ಒಂದು ಬೇಕಲ್ಲ, ನಿಷ್ಠೆಯಿಂದ ತಂದು ಕೊಡ್ತೀನಿ, ತಯಾರು ಮಾಡೇ ಇಟ್ಟಿನಿ ನಾನು. ಯಾಕಂದ್ರೆ ಬಹಳ ದಿನ ಆಗಿತ್ತು, ಬಂದಿಲ್ಲ ಬಂದಿಲ್ಲ, ಏನಾದ್ರು ಬರಬಹುದು ಇವತ್ತು ಅಂತ ಅನ್ಕೊಂಡು ಮಾಡಿಟ್ಟಿನಿ ನಾನು. ಅಂತೂ ನಿನ್ನ ನೆನೆದವರ ಮನದೊಳಗೆ ಅಂದಂಗ ಆಯ್ತು, ಮಾಡಿಟ್ಟಿನಿ, ತಗೊಂಡ್ಬಂದು ಕೊಡ್ತೀನಿ ತಗೋ. ಆಯ್ತು. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದ್ರಿ. ಭಾಗವಹಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಶೋಭಾ ಪಾಟೀಲ್. ಇನ್ನು ಮುಂದೆ ಕೇಳಿ ಮಲ್ಲಪ್ಪ ಬಾಳಪ್ಪ ಹೂಗಾರ್ ಮತ್ತು ಸಂಗಡಿಗರಿಂದ ಸಂಬಾಳವಾದನಾ.